ಈಗ ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ ಅಂದ್ರೆ ದೊಡ್ಡ ದೊಡ್ಡ ಜಾನುವಾರುಗಳಿಗೆ ಮಾತ್ರ ನಾವು ಏನ್ ಮಾಡ್ತಿದ್ವಿ, ಲಸಿಕೆ ಹಾಕ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಿದ್ವಿ. ಇತ್ತಿತ್ತಲಾಗಿ ನಿಮ್ ಮನೆಗೆ ಬಂದಾಗ ನೀವು ನೋಡಿರ್ಬಹುದು, ಹುಟ್ಟಿದ ಕರು 3 ತಿಂಗಳ 4 ತಿಂಗಳ ಆದ ತಕ್ಷಣ ಅದಕ್ಕೆ ಕಿವಿ ಒಲೆ ಹಾಕ್ತಾರೆ. ಕಿವಿ ಒಲೆ ಹಾಕಿ ಅದ್ರ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟ ತಕ್ಷಣ ಫಸ್ಟ್ ಅದಕ್ಕೆ ಲಸಿಕೆ ನಾವು ಕಾಲ್ಬಾಯ್ ಜ್ವರದ ಲಸಿಕೆ ಹಾಕ್ತಾರೆ. ಅದು ಹಾಕಿದ ನಂತರ ಮತ್ತೆ 1 ತಿಂಗಳು ಬಿಟ್ಟು ನಂತರ ಮತ್ತೆ ಬೂಸ್ಟರ್ ಡೋಸ್ ಅಂತ ಬಂದು ಕೊಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ಹೆಣ್ಣು ಕರು ಆಗಿದ್ರೆ 4 ರಿಂದ 8 ತಿಂಗಳು ಇತ್ತಂದ್ರೆ ಆ ಹೆಣ್ಣು ಕರುಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಬ್ರಸಲ್ಲ ವ್ಯಾಕ್ಸಿನ್ ಅಂತ ಕೊಡ್ತಾ ಇದೀವಿ. ಅದು ಅದು ರೆಗ್ಯುಲರ್ ಅದೆಲ್ಲ ಶೆಡ್ಯೂಲ್ ಮಾಡಿಬಿಟ್ಟಿರ್ತಾರೆ. ನಿಮ್ದು ಒಂದು ಹೆಣ್ಣು ಕರ ಹುಟ್ಟಿದೆ, ಗಂಡು ಕರ ಹುಟ್ಟಿದೆ, ಪಶು ಸಖಿಯರು ಎಲ್ಲರೂ ಬಂದು ನೋಟ್ ಮಾಡ್ಕೊಳ್ತಾರೆ, ಪಶು ವೈದ್ಯಕೀಯ ಪಶು ಚಿಕಿತ್ಸಾಲಯ ತಿಳಿಸ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ FNM ನಡೀತಾ ಇರ್ಲಿ ಮತ್ತೊಂದು ನಡೀತಾ ಇರ್ಲಿ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ 4 ತಿಂಗಳಾದ ತಕ್ಷಣ ಕಾಲ್ಬಾಯ್ ಜ್ವರ ಲಸಿಕೆ ಹಾಕ್ತಾರೆ. ಅದಾದ ನಂತರ ಚರ್ಮಗಂಟು ರೋಗದ ಲಸಿಕೆ ಹಾಕ್ತಾರೆ. ಆ ಹೆಣ್ಣು ಕರ ಇದ್ರೆ ಬ್ರಸಲ್ಲ ಹಾಕ್ತಾರೆ. ಈ ರೀತಿಯಾಗಿ 3 ಲಸಿಕೆಗಳನ್ನ ನಾವು ಕಡ್ಡಾಯವಾಗಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಆಮೇಲೆ ನಿಮ್ಮದೇ ಕರುಗಳದ ಒಂದು ಸಪರೇಟ್ ಲಿಸ್ಟ್ ಇಟ್ಕೊಂಡಿರ್ತೇವೆ ನಾವು ಪಶು ಚಿಕಿತ್ಸಾಲಯಗಳ, ನೀವು ಹೋಗಿ ನೋಡಬಹುದು. ನೀವು ನಾವೇನ್ ಮಾಡಿದೇವೆ ಅಂದ್ರೆ ಈಗ ಮೊದ್ಲೇನಿದ್ದಿದ್ದಿಲ್ಲ, ಏನೇನು ಇದ್ದಿದ್ದಿಲ್ಲ, ದೊಡ್ಡ ಹಸುಗಳಿಗೆ ಮಾತ್ರ ಹಾಕ್ತಿದ್ವಿ. ಈಗ ನಾವು ಕರುಗಳಿಗೆ ಆರೋಗ್ಯ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೆ. ಯಾಕಂದ್ರೆ ಕರುಗಳು ಏನಾಗ್ತಾ ಇದೆ ಅಂದ್ರೆ ನಾವು ದೊಡ್ಡದಕ್ಕೆ ಮಾತ್ರ ಲಸಿಕೆ ಹಾಕೊಂತ ಹೋದ್ವಿ ಅಂದ್ರೆ ಕರುಗಳಲ್ಲಿ ಇರ್ತಕ್ಕಂಥ ರೋಗ ನಿರ್ಮೂಲನೆ ಮಾಡೋಕ್ಕಾಗುದಿಲ್ಲ. ಅವೇನಾಗುತ್ತೆ, ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗಿಬಿಡ್ತಾವ. ನೆಕ್ಸ್ಟ್ ಅದನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಏನ್ ಮಾಡ್ತಾ ಇದೇವೆ ಅಂದ್ರೆ ನಾವು ಈಗ ಕರುಗಳಿಗೆ ಹುಡುಕಿ ಹುಡುಕಿ ಹುಡುಕಿ ಹಾಕ್ತಾ ಇದ್ದೇವೆ. ಈಗ ಅವರೆಲ್ಲ ನಿಮ್ಮ ಮನೆಗೆ ಬರ್ತಾರೆ. ಈಗ ಅವ್ರು ಆದರೂ ಕೂಡ ನಿಮ್ದು ಒಂದು ಪಾತ್ರ ಇರುತ್ತೆ ರೈತರಾದ್ರೆ. ನಾವೇನ್ ಮಾಡ್ಬೇಕಂದ್ರೆ ನೀವ್ ಹೆಂಗ ನಿಮ್ಮ ಮಕ್ಕಳನ್ನ ತಿಂಗಳ ತಿಂಗಳ ಕರ್ಕೊಂಡೋಗಿ ಪಶು ಇದು ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸಿ ಲಸಿಕೆ ಹಾಕ್ತೀರ, ನಿಮ್ಮನೇಲೆ ಕರು ಹುಡ್ತು, ಅದು ಕುರಿಮರಿ ಇರ್ಬೋದು ಅಥವಾ ಪಶು ಇರ್ಬೋದು ಯಾವುದೇ ಇರ್ಬೋದು, ಅದನ್ನ ನೀವು ಪಶು ಚಿಕಿತ್ಸಾಲಯ ಹೋಗಿ ಹೇಳ್ಬೇಕು, ನಮಗೂ ಕರುಗಳಿಗೆ ಬಂದು ಲಸಿಕೆ ಹಾಕ್ರಿ. ಈ ಕರು ಹಾಕೋ ಲಸಿಕೆ ಹಾಕೋ ಕಾರ್ಯಕ್ರಮ 4 ತಿಂಗಳಿಂದ ಸ್ಟಾರ್ಟ್ ಆಗತ್ತೆ, ಅದ್ರ ಹುಟ್ಟಿದ 4 ತಿಂಗಳಿಂದ ಸ್ಟಾರ್ಟ್ ಆಗತ್ತೆ. ಅದರಿಂದ ನೀವು ಅದಕ್ಕೆ ಗಮನ ಕೊಡ್ಬೇಕು. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಅವರೇ ಎಲ್ಲ ನೆನ್ಪ್ ಮಾಡ್ಕೊಂಡು ಬಂದು ಹೇಳೋದು ಕಷ್ಟ ಆಗತ್ತೆ. ಬಟ್ ಅವರೆಲ್ಲ ಬರ್ತಿರ್ತಾರೆ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಜಾನುವಾರುಗಳ ಲಸಿಕಾ ಕಾರ್ಯಕ್ರಮ ಇದು ನಮ್ಮ ವಿಷಯ. ಸರ್, ತೀನರ್ಸಪುರ ತಾಲೂಕು 100 ಕೇಳಿ ಸರ್. ಮಲನಾಡ್ ಮುಟೋ. ಮೊದಲು ಗುರುವಾರ ಇದಕ್ಕೆ ಬರ್ತೀರಲ್ಲ ಸರ್, ಹೇಳಿ. ಡಾಕ್ಟರ್ ಬರ್ತಿದ್ರು. ಈಗ ಬರ್ತಾ ಇಲ್ವಲ್ಲ? ಹಾ, ಗುರುವಾರ ಅಂದ್ರೆ ನಿಮ್ಮ ಜೀಪ್ ಅಲ್ಲಿ ಬರ್ತಾ ಇದ್ರಲ್ವಾ? ಸಂಚಾರಿ ಪಶು ಚಿಕಿತ್ಸಾಲಯ ಅಂತೇಳಿ. ಸಂಚಾರಿ ಚಿಕಿತ್ಸಾಲಯ ಹೌದಲ್ವಾ ಹೇಳುದು? ಈಗ ಏನಾಗಿದೆ ಅಂದ್ರೆ, ಈಗ ಅದು ವೆಹಿಕಲ್ ಕೆಲವು ಕಡೆ ಎಲ್ಲ ಅದ್ರದ್ದು ಹೊಸ ವೆಹಿಕಲ್ ಖರೀದಿ ಮಾಡಬೇಕಾಗಿದೆ, ಅದೊಂದು ಆಗ್ತಾ ಇದೆ. ಇನ್ನು ಎರಡನೇದು ಏನಾಗಿದೆ ಅಂದ್ರೆ, ಗುರುವಾರ ಬರೋದು ನಾವು ಕಡಿಮೆ ಮಾಡ್ತಾ ಇದ್ದೇವೆ. ನಿಮಗೆ 1962 ಅಂದ್ರೆ 1962 ಎನಿ ಎಮರ್ಜೆನ್ಸಿ ಇದ್ರೂ ಕೂಡ ನೀವು ಅದಕ್ಕೆ ಕಾಲ್ ಮಾಡಿದ್ರೆ ಅವ್ರು ಬಂದು ನಿಮಗೆ ಚಿಕಿತ್ಸೆ ಕೊಟ್ಟು ಹೋಗ್ತಾ ಇದಾರೆ. ಆ ಕೆಲಸ ಈಗ ನೋಡಿ, 775 ಅಂತ ವಾಹನಗಳದಾವು, 775 ಡಾಕ್ಟರ್ಸ್ ಅದಾರ ರಾಜ್ಯಾದ್ಯಂತ ಇದಾರ, ಪ್ರತಿ ತಾಲೂಕಲ್ಲಿ ಅವ್ರು ಕುಳಿತಿರ್ತಾರ. ನಿಮ್ಗೆ ಏನಾರ ಎಮರ್ಜೆನ್ಸಿ ಇತ್ತಂದ್ರೆ ನೀವು ಅವ್ರಿಗೆ ಫೋನ್ ಮಾಡಬಹುದು. ಅದು ಬೆಳಿಗ್ಗೆ 9-5 ಗಂಟೆ ತನಕ ಬಂದು ಅವ್ರು ಚಿಕಿತ್ಸೆ ಕೊಡ್ತಾರೆ. 5 ಗಂಟೆ ಮೇಲೆ ಆಯ್ತಂದ್ರೆ ಏನ್ ಮಾಡ್ತಾರೆ, ನಿಮ್ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಅಥವಾ ಪಶು ಆಸ್ಪತ್ರೆಗೆ ಆ ನಂಬರ್ ಕೊಟ್ಟು ನಿಮ್ ಕಾಲ್ ಮಾಡಿ ನಿಂತವ್ರಿಗೆ ತೊಂದರೆ ಇದೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಸರ್, ಇನ್ನೊಂದ್ ಪ್ರಶ್ನೆ ಹೇಳಿ. ಈ ವಾಟಾಳ ಪಕ್ಕ ವಾಟಾಳ ಗ್ರಾಮ ಪಂಚಾಯತ್ ಸೇರಿದ್ದು ನಮ್ದು, ಅಲ್ಲಿ ಡಾಕ್ಟರ್ ಒಬ್ರೇ ಇದ್ದಾರೆ ಸರ್, ಬೇರೆ ಯಾರು ಇಲ್ಲ, ಸಹಾಯಕರು ಇಲ್ಲ. ಈಗೇನಾಗಿದೆ ಅಂದ್ರೆ ಎಲ್ಲಾ ಕಡೆನೂ ಈಗ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇನ್ನೇನು ಶಾರ್ಟ್ಲಿ ನಾವು ನಿಮ್ಮಲ್ಲಿ ಡಿ ದರ್ಜೆ ನೌಕರನ್ನು ಕೊಡಬಹುದು. ನಾವು ನಿಮ್ಮಲ್ಲಿ ಅವ್ರು ಯಾರು ಇಲ್ಲ ಅಂದ್ರೆ ಒಬ್ರು ಡಿ ದರ್ಜೆ ನೌಕರ್ ಕೊಡಕ್ಕೆ 700 ನಾವು ಆದೇಶ ಕೊಡ್ತಾ ಇದ್ದೀವಿ. ಮತ್ತ ಹೊಸ ದವಾಖಾನೆ ಆಗಿದ್ರೆ ಒಂದು ಪಶು ಚಿಕಿತ್ಸಾಲಯ ಸಹಾಯಕನೂ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಲಸಿಕಾ ಕಾರ್ಯಕ್ರಮದ ವಿಷಯ ಇರುತ್ತೆ. ನಮಸ್ಕಾರ ಸರ್. ನಮಸ್ತೆ, ಕೇಳಿ ಪುಟ್ಟರಂಗ ಶೆಟ್ಟಿ ಅವರು. ತೀನಾಥಪುರ ತಾಲೂಕು ಸೋಸೆ ಬಾದಶೆಟ್ಟಿ ಮಾಡುವ ನಮಸ್ಕಾರಗಳು. ಕೇಳಿ, ಪ್ರಶ್ನೆ ಕೇಳಿ. ಇದು ಕಾಲ್ಬಾಯಿ ಜ್ವರಗಳನ್ನ ವರ್ಷಕ್ಕೆ ಎಷ್ಟು ಸಾರಿ ಹಾಕ್ತೀರಿ ಅಂತ ಒಂದ್ ಪ್ರಶ್ನೆ. ಹೇಳಿ, ಈಗಾಗ್ಲೇ ಹೇಳಿದ್ದಾರೆ 2 ಬಾರಿ ಹಾಕ್ತಾರಂತ ಸರ್. ಈಗ ಅಲ್ಲೇ ನಾನು ದೇವೇಜ್ ಸರ್, ನಾನು ಆಕಾಶವಾಣಿ ಕೇಳ್ತಿದ್ದೀನಿ, ನಾ ಕೈವಾರದಲ್ಲಿ ಇದ್ದೀನಿ ಸರ್, ಅಲ್ಲಿನ ಮಾತಾಡ್ತಾ ಇದ್ದೀನಿ. ಕೇಳಿ ಕೇಳಿ. ಆಮೇಲೆ ಸರ್, ನಮ್ಮಲ್ಲಿ ಪಶು ಇದು ಆಸ್ಪತ್ರೆ ಇಲ್ಲ, ನಮ್ಮಲ್ಲಿ ಎಷ್ಟಿದ್ರೆ ಸರ್ ಪಶುಗಳ ಸಂಖ್ಯೆ ಎಷ್ಟಿದ್ರೆ ನಮ್ಗೆ ಆಸ್ಪತ್ರೆ ಕೊಡ್ತಾರೆ? ಹಲೋ, ಹೇಳಿ ಸರ್. ಹಾ, ಈಗ ಏನಾದ್ರು ನೀವು FNM ಲಸಿಕೆ ಹಾಕುವ ಬಗ್ಗೆ ಕೇಳಿದ್ರಿ. ಈಗ ವರ್ಷದಲ್ಲಿ 2 ಸಲ ಲಸಿಕೆ ಹಾಕ್ಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ವರ್ಷದಲ್ಲಿ 2 ಸಲ ಕಡ್ಡಾಯವಾಗಿ ಹಾಕ್ತಾ ಇದ್ದೇವೆ, ಕಂಟಿನ್ಯೂಸ್ ಆಗಿ. ಇದು 7ನೇ ರೌಂಡ್ ನಡೀತಾ ಇದೆ. 1 ವರ್ಷದಲ್ಲಿ 2 ಸಲ ಹಾಕೋದು ಅಂದ್ರೆ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀವಿ. ಇನ್ನು ಮುಂದೂ ವರ್ಷದಲ್ಲಿ 2 ಸಲ ಹಾಕ್ತೇವೆ, ಇನ್ನೊಂದು 3 ವರ್ಷ. ಯಾವಾಗ ಈ ರೋಗ ಸಂಪೂರ್ಣ, ಈಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ರೋಗ ಬರ್ತಾ ಇಲ್ಲ, ಎಲ್ಲೂ ಕಾಣಲಿಲ್ಲ, ಆಮೇಲೆ ಕಾಣಲಿಕ್ಕೆ ನಮ್ಗೆ ರಿಪೋರ್ಟು ಆಗಿಲ್ಲ.

ಗೆಳೆಯರು ಕೂಡಿ ಕೋಲಾಟದ ಪದವ ಆಡುತ್ತ ಕೊಲೆ ಕೋಲಾಟದ ಪದವ ಆಡುತ್ತ ಕೊಲೆ ಕೊಲು ಮುತ್ತಿನ ಕೊಲು ಕೊಲು ಕೊಲೆನ್ನಾ